ಗೊತ್ತಾಯ್ತು ಅಪ್ಪ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಕಾರವಾರ, ಯಕ್ಷಗಾನದ ಹಾಡುಗಳು. ಪ್ರಸಂಗ ದಕ್ಷಯಾಗ, ಭಾಗವತರು ಎಂ ನಾರಾಯಣ ಮಾಟೆ ಅಡೂರು, ಮದ್ದಳೆ ಶ್ರೀ ರಾಘವ ಬಲ್ಲಾಳ ಕಾರಡ್ಕ, ಚಂಡೆ ಶಿವರಾಮ್ ಭಟ್ ಅಂಬೆಮೂಲೆ, ಚಕ್ರತಾಳ ಗೋಪಾಲ್ ಮಾಟೆ ಅಡೂರು, ನಿರೂಪಣೆ ಅಶ್ವಿನಿ ರಾಜೇಶ್ ಮಂಗಳೂರು. ಕೇಳಿ ದಕ್ಷಯಾಗ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ದಕ್ಷಯಾಗ ಎಂಬ ಪ್ರಸಂಗದಿಂದ ಆಯ್ದ ಕೆಲವು ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ಕೈಲಾಸ ಪರ್ವತದಲ್ಲಿ ವಿಹರಿಸುತ್ತಿದ್ದ ದಾಕ್ಷಾಯಣಿಯು ಕೈಲಾಸದ ತಪ್ಪಲಲ್ಲಿ ಸಾಲುಗಟ್ಟಿ ಹೋಗುತ್ತಿರುವ ಬ್ರಾಹ್ಮಣರನ್ನು ಕಂಡು ಅವರ ಯಾತ್ರೆ ಎಲ್ಲಿಗಾಗಿರಬಹುದು ಎಂಬ ಕುತೂಹಲದಿಂದ ಅವರಿರುವ ಕಡೆಗೆ ಬಂದು ವಿಚಾರಿಸುತ್ತಾಳೆ. ಅವರ ಸಂಭಾಷಣೆಯ ಪದ್ಯಗಳು. ವೆರಸಿ ಭೂಸುರನೋರ್ವನರು ಬೆಸಗೊಂಡರು ಮೆಕರೆಸಿ ಉಮೆ ಕರೆಸಿ ಆ ಬಲಿಂದ ಬಂದಿರಯ್ಯ ಕೇಳಿದ ದಾಕ್ಷಾಯಿಣಿಯು ತನ್ನ ತಂದೆ ಮನೆಯಲ್ಲಿ ನಡೆಯುವ ಯಾಗಕ್ಕೆ ನಾನು ನನ್ನ ಪತಿದೇವರು ಹೋಗಬೇಕಾದುದು ಅನಿವಾರ್ಯ ಎಂದು ಮನಗಂಡು ಪತಿಗಳ ಬಳಿಗೆ ಬಂದು ವಂದಿಸುವಳು. ಅವರ ಸಂಭಾಷಣೆ. ಬಲ್ಲೇ ಬಹುಕಾಲವಾಯ್ತು ಗಣದ ಮನ ಬಲ್ಲೇ ಬಹುಕಾಲವಾಯ್ತು ಗಣದ ಮನ ನಿಲ್ಲ ತೂ ಜನ ಗೆದ್ದಳು Oh.